ಮಟ್ಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತಿಪ್ಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಎಲ್ಲ ಕೇಳುಗರಿಗೂ ರೈತರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಲು ಬಾಯಿ ಬೇನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲೂ ಜಾನುವಾರುಗಳಲ್ಲಿ ಈ ಒಂದು ಕಾಲು ಬಾಯಿ ರೋಗ ಮುಕ್ತ ಭಾರತದತ್ತ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ, ಈ ವಿಷಯದತ್ತ ಒತ್ತನ್ನು ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಎಂ ವೀರೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪ ಕೊಡ್ರೆ. ಡಾಕ್ಟ್ರೆ, ಇವತ್ತು ಕಾಲು ಬಾಯಿ ರೋಗ ಮುಕ್ತ ಆಗಬೇಕು ನಮ್ಮ ಭಾರತ ದೇಶದಲ್ಲಿ ಅನ್ನೋ ಒಂದು ವಿಚಾರ ಇದೆ. ಹೀಗಾಗಿ ಯಾಕೆ ಈ ಒಂದು ಕಾಲು ಬಾಯಿ ಜ್ವರದ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಅಗತ್ಯವಾಗಿ ತಿಮ್ಮಪ್ಪ ಕೊಡ್ರೆ. ನೋಡಿ, ಕಾಲು ಬಾಯಿ ಜ್ವರ ಅತ್ಯಂತ ಹಳೆ ಕಾಯಿಲೆ. ಇದು ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾವು ಆಕಾಶವಾಣಿಯಲ್ಲಾಗ್ಬೋದು ಅಥವಾ ಟಿ ವಿ ಮಾಧ್ಯಮದಲ್ಲಾಗಬಹುದು ಈಗಾಗಲೇ ಸುಮಾರಷ್ಟು ಚರ್ಚೆ ಮಾಡಿದ್ದೀವಿ. ಈ ಕಾಲುಬಾಯಿ ಜ್ವರ ಅಥವಾ ಗೆರಸಲು ಅಂತ ನಾವೇನು ಹೇಳ್ತೀವಿ, ಇದು ಒಂದು ವೈರಾಣುವಿಂದ ಬರುವ ಒಂದು ಅಂಟುಜಾಡ್ಯ. ಇನ್ನು ಯಾವ್ಯಾವದಕ್ಕೆ ಬರುತ್ತೆ ಇದೆ ಅಂತಂದರೆ, ಈ ದನ, ಎಮ್ಮೆ, ಕುರಿ, ಮೇಕೆ ಮತ್ತು ಅನೇಕ ಕಾಡು ಪ್ರಾಣಿಗಳು, ಉದಾಹರಣೆಗಳದಾದರೆ ಜಿಂಕೆ, ಕಾಡೆಮ್ಮೆ, ಆನೆ ಮುಂತಾದವುಗಳು ಸೇರಿಕೊಂಡು 70 ಹೆಚ್ಚು ಪ್ರಾಣಿ ಪ್ರಭೇದಗಳಲ್ಲಿ ಈ ಕಾಯಿಲೆ ಕಂಡುಬರಬಹುದಾದ ಒಂದು ಸಾಧ್ಯತೆ ಇರ್ತದೆ. ಇನ್ನು ರೋಗಗ್ರಸ್ತ ಪ್ರಾಣಿಗಳಲ್ಲಿ ಅತಿಯಾದ ಜ್ವರ ಇರೋದು, ಕಾಲುಬಾಯಿ ಜ್ವರ ಅಂದರೆ ಅತಿಯಾದ ಜ್ವರ ಇರ್ತದೆ. ಬಾಯಿಯ ಒಸಡು ನಾಲಿಗೆ ಮೇಲೆ ಚಿಕ್ಕ ಚಿಕ್ಕ ಒಂದು ನೀರ್ಗುಳ್ಳೆಗಳಾಗಿ ಕ್ರಮೇಣ ಈ ಗುಳ್ಳೆಗಳು ಒಡೆದು ಯಥೇಚ್ಛವಾಗಿ ಜ್ವಲಸುರಿಸ್ತವೆ. ಕಾಲುಬಾಯಿ ಜ್ವರ ಬಂದಿರೋ ಹಸು ಒಂದು ರೈತರು ನೋಡ್ಕೋಬೇಕಾದ್ರೆ ಆ ಜ್ವಲಸುರಿಸ್ತಾ ಇದೆ ಅನ್ನೋದು ಒಂದು ಪ್ರಮುಖವಾದ ಒಂದು ಚಿಹ್ನೆ ಆಗ್ತದೆ. ಇನ್ನು ರೋಗದ ತೀವ್ರತೆ ಏನಾದರೂ ಹೆಚ್ಚಾದರೆ ಈ ನಾಲಿಗೆ ಮೇಲೆ ಉಂಡುಗಳು ಒಡೆದು ಮತ್ತು ಅದೇ ಅಲ್ಲದೆ ನಾಲಿಗೆಯ ಹೊರಪದರ ಕೂಡ ಒಂದು ಕಿತ್ತು ಬಂದು ಅವು ಮೇವು ಮತ್ತು ಆಹಾರ ಅಥವಾ ನೀರಿನ ಸೇವನೆಗೆ ಅವಕಾಶ ಇರಲ್ಲ. ಇನ್ನು ಮುಂದುವರೆದು ಹೇಳಬೇಕಂದ್ರೆ, ಈ ಗೊರಸಿನ ಮಧ್ಯೆ ಉಣ್ಣುಗಳಾಗಿ ಹಸುಗಳು ಕುಂಟುತ್ತವೆ ಮತ್ತು ಕೆಚ್ಚಲಿನ ಮೇಲೆ ನೀರ್ಗುಳ್ಳೆಗಳಾಗಿ ಹಾಲು ಕರೆಯಲು ಆಗ್ತಲ್ಲ. ಜ್ವರದ ತೀವ್ರತೆ ಏನಾದರೂ ಹೆಚ್ಚಾಗ್ಬಿಟ್ರೆ ಗೌಡ್ರ, ಇಲ್ಲಿ ಆ ತುಂಬು ಗರ್ಭದ ರಾಸುಗಳಲ್ಲಿ ಗರ್ಭಪಾತ ಕೂಡ ಆಗ್ತದೆ. ಇನ್ನು ತಾವು ಹೇಳದಂಗೆ ಇದೊಂದು ತುಂಬ ಅಂಟು ಕಾಯಿಲೆ. ಇದು ಯಾಕಪ್ಪ ಇದು ಅಂಟು ಕಾಯಿಲೆ ಅಂತಂದರೆ, ಈ ರೋಗಗ್ರಸ್ತ ಪ್ರಾಣಿಗಳಲ್ಲಿಂದ ಹೊರಹಾಕಲ್ಪಡುವ ಎಲ್ಲ ಒಂದು ನೈಸರ್ಗಿಕ ಸ್ರವಿಕೆಗಳು, ಈ ಜೊಲ್ಲಾಗ್ಬೋದು, ಹಾಲು, ಗಂಜಲ ಅಥವಾ ಈ ಓರಿಗಳಿಂದ ಬರುವುದಾದ ವೀರ್ಯ ಇಲ್ಲ ಸಗಣಿ ಅಥವಾ ಮೂಗಿನಿಂದ ಸ್ರವಿಸಿಕೆಗಳು ಏನಿರ್ತವೆ, ಈ ಮೂಲಕ ವೈರಾಣುಗಳು ಸುಮಾರು 5-11 ಅವು ವಾತಾವರಣಕ್ಕೆ ಹೊರದೂಡಲ್ಪಡ್ತವೆ. ಅದಲ್ಲದೆ ಇನ್ನು ಕೊಟ್ಟಿಗೆಯಲ್ಲಿ ನಾವು ಆಗಾಗ್ಗೆ ಗಂಜಲ ಮತ್ತು ಸಗಣಿಯನ್ನು ಆಗಿಂದಾಗೆ ನಾವು ಅದನ್ನು ಸ್ವಚ್ಛ ಮಾಡ್ತಾ ಇರಬೇಕು. ಇದು ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಒಂದು ಸುಮಾರು 40 ಕಾಲ ಈ ಗಂಜಲ ಮತ್ತು ಕೊಟ್ಟಿಗೆಯ ಸಗಣಿಯಲ್ಲಿ ಅಥವಾ ನಾವು ಅದನ್ನು ಒಣಗಿಸಿದ್ರೆ, ಈ ಸಗಣಿನ ಒಣಗಿಸ್ಬಿಟ್ಟು ಸಾಧಾರಣ ಆಗಿ ಹಳ್ಳಿ ಕಡೆ ಉಪಯೋಗಿಸ್ತಾರೆ, ಆ ಒಂದು ರೋಗಾಣುಗಳ ಒಂದು ಇದನ್ನು 14 ನಾವು ಸೀಮಿತಗೊಳಿಸ್ಬೋದು. ಇಲ್ಲ ಅದನ್ನು ಒಣಗಿಸ್ಲಿಲ್ಲ, ಅದನ್ನು ಹಂಗೆ ನಾವು ಸ್ಲರಿ ಥರ ಇಟ್ಕೊಂಡ್ರೆ 6 ಕೂಡ ಈ ಒಂದು ರೋಗಾಣುಗಳು ಅದರಲ್ಲಿ ಬರುತ್ತವೆ. ಹಾಂ, ಅಂದರೆ ಡಾಕ್ಟರ್, ಇವತ್ತು ಈ ಒಂದು ಕಾಲುಬೇನೆ ರೋಗ ಮುಕ್ತ ಭಾರತದ ದಾಪುಗಾಲು ಅಂತ ಹೇಳಿದ್ರಲ್ಲ, ಅದ್ರು ಏನು ಅದು? ನೋಡಿ, ಕಾಲುಬಾಯಿ ರೋಗ ಮುಕ್ತದ ಯಾಕಪ್ಪ ಬೇಕಂತಂದ್ರೆ, ಈ ಕಾಲುಬಾಯಿ ರೋಗ ಅತ್ಯಂತ ಇದೊಂದು ಅಂಟುಜಾಡ್ಯ. ಇದು ಇದರಿಂದ ರೈತನಿಗೆ ಸಾಕಷ್ಟು ಆರ್ಥಿಕವಾಗಿ ಅವನು ದಿವಾಳಿ ಆಗ್ತಾನೆ. ಇದೊಂದು ಮುಖ್ಯವಾದ ಅಂಶ ನಾವು ರೈತರು ಇವತ್ತು ನಾವು ಮನಗಾಣಬೇಕಾಗುತ್ತೆ. ಈ ರೋಗ ಮಾರಣಾಂತಿಕ ಅಲ್ಲ, ಅಂದರೆ ಯಾವುದೇ ಹಸು ಈ ರೋಗದಿಂದ ಸಾಯಲ್ಲ. ಹಂಗಂದಿದ ತಕ್ಷಣನೇ ಇದೊಂದು ಆರ್ಥಿಕವಾಗಿ ರೈತರನ್ನು ದಿವಾಳಿಗೊಳಿಸುವ ಒಂದು ಮಾರಕವೇ ಸರಿ. ಏನಕ್ಕಪ್ಪ ಅಂತ ನಾವು ಒಂದೊಂದೇ ಹೇಳೋದಾದ್ರೆ, ನೋಡಿ, ಈ ರೋಗಗ್ರಸ್ತ ಪ್ರಾಣಿ ಅಥವಾ ರೋಗದಿಂದ ಮುಕ್ತವಾದ ಪ್ರಾಣಿಗಳಲ್ಲೂ ಕೂಡ ಈ ಉತ್ಪಾದನೆ, ಹಾಲು ಉತ್ಪಾದನೆ ಇರ್ಬೋದು ಅಥವಾ ಮಾಂಸದ ಉತ್ಪಾದನೆ ಇರ್ಬೋದು, ಮೊದಲಿನ ಪ್ರಮಾಣದಷ್ಟು ವಾಪಸ್ ನಮಗೆ ಸಿಗಲ್ಲ ಅದು. ಇನ್ನು ಎರಡನೇದು ಹೇಳೋದಂದ್ರೆ, ನಾವು ವ್ಯವಸಾಯಕ್ಕಾಗಿ ಉಪಯೋಗಿಸುವ ಎತ್ತುಗಳಾಗ್ಬೋದು ಅಥವಾ ಇನ್ನಿತರ ಯಾವುದೇ ರಾಸುಗಳಲ್ಲಿ ಆ ಕೆಲಸದ ಸಾಮರ್ಥ್ಯ ತೀವ್ರವಾಗಿ ಕಡಿಮೆ ಆಗ್ತದೆ, ಮತ್ತೆ ಬಿಸಿಲಿನ ತಾಪಮಾನಕ್ಕೆ ಅವು ತಡ್ಕೊಳ್ಳಲ್ಲ, ಮತ್ತು ಗರ್ಭಧರಿಸಿದ ಸಾಮರ್ಥ್ಯ ಕೂಡ ನಾವು ಮಹತ್ತರವಾಗಿ ಕಡಿಮೆ ಆಗಿ ಅವು ಪದೇ ಪದೇ ಬೆದೆಗೆ ಬರ್ತಾ ಇರ್ತವೆ, ಅದರ ಗರ್ಭ ಕಟ್ಟೋದೇ ಇಲ್ಲ. ಹೀಗಾಗಿ ಈ ಕಾಯಿಲೆ ಒಂದು ಆರ್ಥಿಕವಾಗಿ ಒಂದು ಮುಖ್ಯವಾದ ಕಾಯಿಲೆ ನಮ್ಮ ರೈತರಿಗೆ ಅಂತಲೇ ಹೇಳ್ಬೋದು. ಗೌಡ್ರೆ, ಇನ್ನು ಮುಂದುವರೆದು ಹೇಳ್ಬೋದು ಅಂತಂದ್ರೆ, ಈಗ ನಮ್ಮ ದೇಶ 1995 ಜನವರಿ 1 ಈ ವಿಶ್ವ ವ್ಯಾಪಾರ ಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿ ನಮ್ಮ ಭಾರತವೂ ಕೂಡ ಒಂದು ಅದ ಸದಸ್ಯ ರಾಷ್ಟ್ರ ಆಗಿದೆ. ಇದರದ ಅನುಕೂಲಗಳು ಏನಪ್ಪ ಅಂತಂದ್ರೆ, ಈ ಜಾಗತಿಕ ವ್ಯಾಪಾರವು ಉದಾರೀಕರಣಗೊಂಡ ಮೇಲೆ ನಮ್ಮ ಹೈನು ಉತ್ಪಾದಕಗಳಿರ್ಬೋದು ಅಥವಾ ಮಾಂಸ ಉತ್ಪನ್ನಗಳನ್ನ ಇರ್ಬೋದು, ನಾವು ರಫ್ತು ಮಾಡಲು ನಮಗೆ ವಿಪುಲ ಅವಕಾಶಗಳು ಒದಗಿ ಬಂದವು. ನಮ್ಮ ರೈತ ಬಾಂಧವರು ಇದನ್ನ ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಲಾಭ ಪಡೆಯುವ ಒಂದು ಉದ್ದೇಶದಿಂದ ಈ ಹಿಂದೆ ನಮಗೆ ಕೇವಲ ಉಪಕಸಬಾಗಿದ್ದ ಈ ಹೈನುಗಾರಿಕೆ ಇರ್ಬೋದು ಇಲ್ಲ ಪಶುಪಾಲನೆ ಇರ್ಬೋದು, ಅದನ್ನು ಒಂದು ಉದ್ಯಮ ರೀತಿಯಲ್ಲಿ ಬೆಳೆಸಿ ಆ ಒಂದು ಹೈನು ಉತ್ಪನ್ನಗಳನ್ನ ಇಲ್ಲ ಮಾಂಸದ ಉತ್ಪನ್ನಗಳನ್ನ ಅವನ್ನ ಮೌಲ್ಯವರ್ಧನೀಕರಿಸಿ ಅದನ್ನು ರಫ್ತು ಮಾಡಿ ವಿದೇಶಗಳಿಗೆ ನಮ್ಮ ವಿದೇಶಿ ವಿನಿಮಯವನ್ನು ಹೆಚ್ಚಿಸ್ಕೊಳ್ತಾ ಬಂದಿದ್ವಿ ನಾವು ಈಗ. ಆದರೆ ಸಮಸ್ಯೆ ಏನಪ್ಪ ಇಲ್ಲಿ ಅಂತಂದ್ರೆ, ಈ ಉತ್ಪನ್ನಗಳ ಮೂಲವಾದ ನಮ್ಮ ಜಾನುವಾರುಗಳು ಏನಿದ್ದಾವೆ, ಈ ಆಕಳಿರ್ಬೋದು ಎಮ್ಮೆ ಇರ್ಬೋದು, ಇವು ಯಾವುದೇ ಒಂದು ಸಾಂಕ್ರಾಮಿಕ ರೋಗದ ಕ್ರಿಮಿ ಇಲ್ಲವೇ ಅವನ್ನು ಸಾಬೀತುಪಡಿಸುವಂತಹ ಯಾವುದೇ ಒಂದು ಕುರುಹಗಳಿಂದ ಮುಕ್ತವಾಗಿರಬೇಕು. ನಾವು ಏನು ಹಾಲಿನ ಉತ್ಪನ್ನ ಇರ್ಬೋದು ಅಥವಾ ಮಾಂಸದ ಉತ್ಪನ್ನಗಳಿರ್ಬೋದು ನಾವು ರಫ್ತು ಮಾಡಬೇಕಾದ್ರೆ ಇವುಗಳಲ್ಲಿ ಕಾಲುಬಾಯಿ ರೋಗದ ಕ್ರಿಮಿ ಇರ್ಬೋದು ಅಥವಾ ಇನ್ನಿತರ ವ್ಯಾವಹಾರಿಕ ಅಥವಾ ಆರ್ಥಿಕವಾಗಿ ಮುಖ್ಯವಾದ ಒಂದು ರೋಗಗಳ ಕ್ರಿಮಿಗಳು ಆ ಒಂದು ಉತ್ಪನ್ನಗಳಲ್ಲಿ ಇರಬಾರದು ಅನ್ನೋದನ್ನ ನಾವು ಖಾತ್ರಿಪಡಿಸಿದ್ರೆ ಮಾತ್ರ ನಮ್ಮಲ್ಲಿನ ಉತ್ಪನ್ನಗಳನ್ನು ನಾವು ರಫ್ತು ಮಾಡಬಹುದಾಗಿದೆ. ಈ ಲಸಿಕೆ ಅಭಿಯಾನದ ಮೂಲಕ, ಈ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಲಸಿಕೆ ಅಭಿಯಾನ 2019 ಪ್ರಾರಂಭವಾಗಿ ಈಗ ಜಾನುವಾರು ಆರೋಗ್ಯ ಕಾರ್ಯಕ್ರಮ ಅಂತ ಅದನ್ನು ಮರುನಾಮಕರಣ ಮಾಡಿದ್ದೀವಿ. ಇದೊಂದು ಸಾಮೂಹಿಕ ಲಸಿಕಾ ಅಭಿಯಾನ. ಇದರ ಮುಖಾಂತರ ನಾವು ಒಂದು ಗ್ರಾಮವನ್ನು ಮೊಟ್ಟ ಮೊದಲನೇ ಬಾರಿಗೆ, ತದನಂತರ ನಮ್ಮ ಜಿಲ್ಲೆಯನ್ನ ಅಥವಾ ಮುಂದುವರೆದು ನಮ್ಮ ರಾಜ್ಯವನ್ನ, ಇನ್ನು ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ವಲಯಗಳನ್ನ ಇಲ್ಲ ದೇಶವನ್ನ ಏನಾದರೂ ನಾವು ಕಾಲುಬಾಯಿ ರೋಗದಿಂದ ಮುಕ್ತಗೊಳಿಸಿದ್ರೆ ಮಾತ್ರ ನಮ್ಮ ಗಾಂಧೀಜಿಯವರು ಕಂಡ ಕನಸು ಗ್ರಾಮ ಸ್ವರಾಜ್ಯದ ಒಂದು ನನಸು ಆದೀತು ಅಂತ ನನ್ನ ಅಭಿಪ್ರಾಯ. ಗೌಡ್ರೆ, ಆಮೇಲೆ ಡಾಕ್ಟರ್ ವೀರೇಗೌಡ ಅವರೇ, ಈಗ ಈ ಒಂದು ಕಾಲುಬಾಯಿ ರೋಗ ಮುಕ್ತ ಭಾರತದತ್ತ ನಾವು ಹೆಜ್ಜೆ ಹಾಕಬೇಕಾಗಿದೆ ಅಂತ ಹೇಳಿದ್ರಲ್ಲ, ಈಗ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ವಿಷಯದ ಕುರಿತು ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಮತ್ತೆ ಏನು ಅದರದ್ದು ಒಂದು ರೋಲು? ಹೌದು, ಈ ರೋಗದ ಪ್ರಾಮುಖ್ಯತೆ ಮತ್ತು ಆರ್ಥಿಕತೆಯ ಒಂದು ಮುಖ್ಯವನ್ನು ಗಮನಿಸಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸಹ ಒಟ್ಟೊಟ್ಟಿಗೆ ಇದು ಈ ಒಂದು ಕಾರ್ಯೋನ್ಮುಖರಾಗಿದ್ದಾರೆ. ಇದರ ತೀವ್ರತೆಯನ್ನು ಮನಗಂಡು ನಮ್ಮ ಭಾರತ ಸರ್ಕಾರವು 2004 ಒಂದು ಕಾಲುಬಾಯಿ ರೋಗ ನಿಯಂತ್ರಣ ಯೋಜನೆಯನ್ನು ಅದನ್ನು ಸ್ಥಾಪನೆಗೊಂಡು ಮಾಡಿಸ್ತು. ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ. ಮೊಟ್ಟ ಮೊದಲನೇ ಬಾರಿಗೆ ಇದು ಕಾರ್ಯಕ್ರಮವನ್ನು ಜಾರಿಗೊಂಡ ಸಮಯದಲ್ಲಿ ಕೇವಲ ಉತ್ತರ ಭಾರತದ 54 ಜಿಲ್ಲೆಗಳಲ್ಲಷ್ಟೇ ಇದು ಮೊದಲುಗೊಂಡು, ತದನಂತರ 2011 ಈ ದಕ್ಷಿಣ ಭಾರತದಲ್ಲಿ ಕೂಡ ಅದಕ್ಕೆ ವಿಸ್ತರಣೆ ಮಾಡಲಾಯಿತು. ಏನು ಕಾಲುಬಾಯಿ ರೋಗವನ್ನು ನಾವು ತಡೆಗಟ್ಟುವ ಒಂದು ದಿಸೆ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂತಂದ್ರೆ, ವರ್ಷಕ್ಕೆ 2 ಎಲ್ಲ ಅರ್ಹ ಜಾನುವಾರುಗಳಿಗೂ ಮತ್ತು ಹಂದಿಗಳಿಗೆ, ಯಾಕಂದ್ರೆ ಇದು ಹಂದಿಗಳು ಕೂಡ ಬರುವಂತ ಒಂದು ಕಾಯಿಲೆ, ಇದು ಸರ್ವೇಸಾಮಾನ್ಯ ಕಾಯಿಲೆ, ಕಡ್ಡಾಯವಾಗಿ ಹಾಗೂ ಉಚಿತವಾಗಿ ವರ್ಷಕ್ಕೆ 2 ಲಸಿಕೆ ಹಾಕಿಸಬೇಕು. ನಮ್ಮ ರಾಜ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 25 ಸುತ್ತುಗಳಲ್ಲಿ, ಅಂದರೆ ರಾಷ್ಟ್ರೀಯ ಕಾಲುಬಾಯಿ ರೋಗ ಯೋಜನೆಯಲ್ಲಿ 17 ಮತ್ತು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣದಲ್ಲಿ 8 ಈಗಾಗಲೇ 25 ಸುತ್ತುಗಳಲ್ಲಿ ನಾವು ಕಾಲುಬಾಯಿ ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮವನ್ನು ಸಂಪೂರ್ಣವಾದ ಭಾರತ ಸರ್ಕಾರದ ಅನುದಾನದಡಿಯಲ್ಲಿ ಇದಕ್ಕೆ ಬೇಕಾಗುವಂಥ ಲಸಿಕೆ ಆಗ್ಬೋದು, ಅದಕ್ಕೆ ಸಿರಿಂಜ್ ಆಗ್ಬೋದು, ಅಥವಾ ವಾಹನ ಸಾಗಾಣಿಕೆ ಆಗ್ಬೋದು, ಇಲ್ಲ ಇದನ್ನು ಶೀತಲೀಕರಣಗಳ ಒಂದು ರೆಫ್ರಿಜಿರೇಟರ್ಸ್ ಆಗ್ಬೋದು, ಇದೆಲ್ಲದಕ್ಕೂ ನಾವು ಭಾರತ ಸರ್ಕಾರವೇ ಅದರದ ಸಂಪೂರ್ಣ ಅನುದಾನದಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳೇ ಕೊಡ್ತಾ ಇದೆ. ಇನ್ನು ಕರ್ನಾಟಕ ಸರ್ಕಾರವು ಕೂಡ ತಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿಯೊಟ್ಟಿಗೆ ಕರ್ನಾಟಕ ಹಾಲು ಮಹಾಮಂಡಳಿ ಇರ್ಬೋದು ಅಥವಾ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಪಶುಪಾಲನೆ ವಿಶ್ವವಿದ್ಯಾಲಯ ಇರ್ಬೋದು, ಎಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಾ ಬಂದಿದೆ. ಇನ್ನು ಮುಂದುವರೆದು ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ತಿಂಗಳ 23ರಿಂದ ಮುಂದಿನ ತಿಂಗಳ 22ನೇ ತಾರೀಕಿನವರೆಗೂ 30 ದಿನಗಳ ಕಾಲ ರಾಜ್ಯದ ಎಲ್ಲಾ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಆಸ್ಪತ್ರೆಗಳ ಮುಖಾಂತರ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಲಸಿಕೆಯನ್ನು ಶೀತಲೀಕರಣದ ಕೊಂಡಿಯಲ್ಲಿ ತಗೊಂಡೋಗಿ ಅವರಿಗೆ ನಾವು ಕೊಡುವಂತ ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ. ರೈತ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನ ಸ್ವೀಕಾರ ಮಾಡಿ ತಮ್ಮ ಎಲ್ಲ ಜಾನುವಾರುಗಳಿಗೆ ಲಸಿಕೆಯನ್ನು ಸ್ವೀಕಾರ ಮಾಡಿಸಬೇಕು ಅನ್ನೋ ಒಂದು ನನ್ನ ನಿರೀಕ್ಷೆ ಇದೆ. ಇನ್ನು ಮುಂದುವರೆದು ಹೇಳಬೇಕಂತಂದ್ರೆ ಗೌಡ್ರೆ, ಈ ಜಾಗತಿಕ ಮಟ್ಟದಲ್ಲಿ ಈ ರೋಗವನ್ನು ಈಗಾಗಲೇ ಕೆಲವೊಂದು ರಾಷ್ಟ್ರಗಳು, ಉತ್ತರ ಅಮೆರಿಕಾ ಆಗ್ಬೋದು, ಆಸ್ಟ್ರೇಲಿಯಾ ಆಗ್ಬೋದು, ದಕ್ಷಿಣ ಅಮೆರಿಕಾದ ಕೆಲವು ರಾಷ್ಟ್ರಗಳು ನಿರ್ಮೂಲನೆ ಮಾಡಿದ್ದೇವೆ ಅಂತ ಈಗಾಗಲೇ ಅವು ಹೇಳ್ಕೊಂಡಿರೋದ್ರಿಂದ ನಮ್ಮ ಭಾರತ ದೇಶದ ಮೇಲೆ ಈ ಒಂದು ನಮಗೆ ಒತ್ತಡ ಇದೆ. ಹಾಗನ್ಬಿಟ್ಟು ನಾವೇನು ಇದರ ಬಗ್ಗೆ ಹಿಂದೆ ಬಿದ್ದಿಲ್ಲ. ನಮ್ಮ ದೇಶದ ಹರಿಯಾಣ ರಾಜ್ಯ ಮತ್ತು ಪಂಜಾಬ್ ರಾಜ್ಯಗಳು ಲಸಿಕೆ ಮೂಲಕ ಈ ರೋಗವನ್ನು ತುಂಬಾ ಪರಿಣಾಮಕಾರಿಯಾಗಿ ಹತೋಟಿಯಲ್ಲಿತ್ತವೆ. ಇನ್ನೇನಾದರೂ ಮೂರನೇ ರಾಜ್ಯ ಅಂತ ನಾವು ಹೇಳಬೇಕಾದ್ರೆ ನಮಗೆ ಅದಕ್ಕೂ ನಮ್ಮ ಕರ್ನಾಟಕಕ್ಕೆ ಆ ಒಂದು ಸಲ್ತದೆ. ನಾವು ಕೂಡ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ರೋಗವನ್ನು ಹತೋಟಿಗೆ ನಿಯಂತ್ರಣಕ್ಕೆ ತರ್ತಾ ಇದ್ದೀವಿ ನಾವು. ಅಂದ್ರೆ ಈ ಕಾಲುಬಾಯಿ ರೋಗ ಹತೋಟಿಯಲ್ಲಿ ಮಾಡಬಹುದು, ಈಗಾಗಲೇ ಕೆಲವು ಕಡೆ ಮಾಡಿದ್ದಾರೆ. ಹೌದು. ಆಮೇಲೆ ಡಾಕ್ಟರ್ ವೀರೇಗೌಡ್ರೆ, ಈ ರೋಗ ನಿಯಂತ್ರಣ ಕಾರ್ಯಕ್ರಮ ಮತ್ತು ಅದರ ಯಶಸ್ಸಿಗೆ ನಮ್ಮ ರೈತರು ಹೆಂಗೆ ಸ್ಪಂದಿಸಬೇಕಾಗುತ್ತೆ? ರೈತರು ಏನಪ್ಪ ಅಂತಂದ್ರೆ ಅವ್ರ ಕಡೆಯಿಂದ ಒಂದು ಸರ್ವೇ ಸಾಮಾನ್ಯವಾದ ನಮ್ಮ ಒಂದು ದೂರು ಬರ್ತಾ ಇದೆ ಗೌಡ ನೋಡಿಲಿ. ಸರ್, ನಾವು ಅನೇಕ ಬಾರಿ ಲಸಿಕೆ ಹಾಕ್ಸಿದೀವಿ ಈ ಕಾಯಿಲೆಗೆ, ಇದನ್ನು ಯಾಕೆ ಇನ್ನೂ ನಮ್ದು ರಾಸುಗಳಲ್ಲಿ ಆ ಕಾಯಿಲೆ ನಾವು ನಿಯಂತ್ರಣ ಮಾಡಿಲ್ಲ, ಅಥವಾ ಈ ಕಾಯಿಲೆನ ನಿಯಂತ್ರಣ ಮಾಡೋದೇ ಅಷ್ಟು ಕಷ್ಟನಾ ಅನ್ನೋ ಒಂದು ಪ್ರಶ್ನೆ ರೈತರಲ್ಲಿ ಉದ್ಭವ ಆಗಿದೆ. ಈ ಪ್ರಶ್ನೆಗೆ ನಾನು ಹೌದು ಅಂತಾನೆ ಹೇಳ್ಬೇಕಾಗ್ತದೆ. ಏನಕ್ಕಪ್ಪ ಅಂತಂದ್ರೆ ಒಂದು ನಾಲ್ಕಾರು ಅಂಶಗಳಿದ್ದಾವೆ ಇದರಲ್ಲಿ, ಯಾಕೆ ಈ ಕಾಯಿಲೆನ ಒಂದು ನಿಯಂತ್ರಣ ಮಾಡೋದು ಅಷ್ಟು ಕಷ್ಟ ಅನ್ನೋದಾದ್ರೆ, ಮೊಟ್ಟ ಮೊದಲನೇ ಬಾರಿಗೆ ನೋಡಿ, ಈ ಕಾಯಿಲೆಗೆ ತುತ್ತಾಗಬಹುದಾದ ಪ್ರಾಣಿ ಪ್ರಭೇದಗಳ ಸಂಖ್ಯೆ ಸುಮಾರು 70ಕ್ಕೂ ಹೆಚ್ಚು ಇರೋದ್ರಿಂದ ಈ ರೋಗಕಾರಕ ವೈರಾಣುಗಳು ಯಾವುದೇ ಋತುಮಾನದಲ್ಲಿ ಆದರೂ ಸರಿನೇ, ಯಾವುದೇ ಒಂದಲ್ಲ ಒಂದು ಪ್ರಾಣಿ ಪ್ರಭೇದದಲ್ಲಿ ಬದುಕಿ ಉಳಿಯುವ ಒಂದು ಸಾಮರ್ಥ್ಯ ಮತ್ತು ಸಂಭವನೆ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ವನ್ಯ ಪ್ರಾಣಿಗಳಿರ್ಬೋದು, ಇಲ್ಲಾಂದ್ರೆ ಬಿಡಾಡಿ ದನಗಳಿರ್ಬೋದು, ಅಥವಾ ಲಸಿಕೆಗೆ ಒಳಪಡದೇ ಇರುವಂತ ಒಂದು ನಮ್ಮ ಜಾನುವಾರುಗಳೇ ಇರ್ಬೋದು, ಅದರಲ್ಲಿ ಈ ರೋಗಾಣುಗಳು ಬದುಕಿ ಉಳಿತವೆ. ಇನ್ನು ಎರಡನೇದಾಗಿ ಯಾಕೆ ಕಷ್ಟ ಈ ಒಂದು ರೋಗವನ್ನು ನಿಯಂತ್ರಣ ಮಾಡಕ್ಕೆ ಅಂತಂದ್ರೆ, ಈ ವೈರಾಣು 7 ಪ್ರಭೇದಗಳಲ್ಲಿ ಕಂಡು ಬಂದಿದ್ದು, ನಾವು ಯಾವುದೇ ಒಂದು ಪ್ರಭೇದಕ್ಕೆ ಲಸಿಕೆ ಕೊಟ್ರೆ ಮತ್ತೊಂದು ಪ್ರಭೇದಕ್ಕೆ ಈ ಲಸಿಕೆ ರಕ್ಷಣೆ ಕೊಡಲ್ಲ, ಅಂದ್ರೆ ಇದರಲ್ಲಿ ಅಡ್ಡ ರಕ್ಷಣೆಯ ಗುಣವಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ, ನಾವು ಲಸಿಕೆಗಾಗಿ ಉಪಯೋಗಿಸುವ ಒಂದು ಆಂಟಿಜನ್, ಅದಕ್ಕೆ ನಾವು ಪ್ರತಿಜನಕ ಅಂತ ಹೇಳ್ತೀವಿ, ಇವುಗಳ ಸ್ಥಿರತೆ ತುಂಬಾ ಕಡಿಮೆ ಇದೆ. ನಾವು ಬೇರೆ ಒಂದು ಕಾಯಿಲೆಗಳು, ಈಗ ನಾವು ಸಿಡುಬು ರೋಗ ನಿರ್ಮೂಲನೆ ಮಾಡಿದ್ವಿ, ಈ ದನಗಳಲ್ಲಿ ದೊಡ್ಡ ರೋಗ ನಿರ್ಮೂಲನೆ ಮಾಡಿದ್ವಿ, ಅಲ್ಲಿ ಒಂದು ಅನುಕೂಲ ಏನಪ್ಪ ಆಯ್ತು ಅಂದ್ರೆ ರೋಗ ಪ್ರತಿಜನಕದ ಆಂಟಿಜನ್ ಸ್ಥಿರತೆ ಬಹಳ ಚೆನ್ನಾಗಿತ್ತು, ಹಾಗಾಗಿ ನಾವು ಅದನ್ನ ತುಂಬಾ ಸುಲಭವಾಗಿ ನಾವು ನಿರ್ಮೂಲನೆ ಮಾಡಿದ್ರಿ. ಆದ್ರೆ ಈ ಕಾಲುಬಾಯಿ ರೋಗದ ಪ್ರತಿಜನಕ ತುಂಬಾ ಸ್ಥಿರತೆ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಯಾವಾಗಲೂ ಶೀತಲ ಕೊಂಡಿಯಲ್ಲೇ ಇಟ್ಕೊಂಡು ಹೋಗ್ಬೇಕು. ಉತ್ಪಾದನಾ ಸ್ಥಳದಿಂದ ಮೊದಲುಗೊಂಡು ಪ್ರಾಣಿಯ ದೇಹಕ್ಕೆ ನಾವು ಇದನ್ನ ಲಸಿಕೆ ಮುಖಾಂತರ ಸೇರಿಸುವವರೆಗೂ ಇದನ್ನು ನಾವು ಶೀತಲ ಕೊಂಡಿಯಲ್ಲೇ ನಾವು ಕಾಪಾಡೋದು ಅತ್ಯವಶ್ಯಕವಾಗಿರ್ತದೆ. ಇನ್ನು ಮುಂದುವರೆದು ಹೇಳಬೇಕಂದ್ರೆ, ಈ ಲಸಿಕೆ ಒಂದು ನಿರ್ಜೀವ ಲಸಿಕೆ. ಸಾಮಾನ್ಯವಾಗಿ ಎಲ್ಲಾ ನಿರ್ಜೀವ ಲಸಿಕೆಗಳು ಕೇವಲ 6 ತಿಂಗಳು ಮಾತ್ರ ಒಂದು ರಕ್ಷಣಾ ಪ್ರಮಾಣ, ರಕ್ಷಣಾ ಗುಣವನ್ನು ಇರ್ತದೆ. ಆ ಕಾರಣದಿಂದಾಗಿ ನಾವು ಪ್ರತಿ ಒಂದು ಜಾನುವಾರುವಿಗೆ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಬೂಸ್ಟರ್ ಲಸಿಕೆಯನ್ನು ಕೊಡ್ತಿರ್ಬೇಕಾಗ್ತದೆ. ಈ ರೈತರು ಹೇಳ್ತಾರೆ, ಸರ್ ಮೊನ್ನೆ ಮೊದಲ ವರ್ಷ ಕೊಡಿಸಿದ್ವಿ, ಕಳೆದ ವರ್ಷ ಎರಡು ಸರಿ ಕೊಡಿಸಿದ್ವಿ, ಮತ್ತೆ ಕೊಡಬೇಕು ಅಂತಂದ್ರೆ, ಇದೇ ಒಂದು ಮುಖ್ಯವಾದ ಕಾರಣ. ಯಾಕಂದ್ರೆ ಈ ಲಸಿಕೆಯ ರಕ್ಷಣಾ ಅವಧಿ ಕೇವಲ 6 ತಿಂಗಳು ಮಾತ್ರ ಇರ್ತದೆ. ಇನ್ನು ಲಸಿಕೆ ಉತ್ತಮಗೊಳಿಸಬಹುದಾ, ಜೀವಂತ ಲಸಿಕೆಗಳನ್ನು ನಾವು ಇದರಲ್ಲಿ ಉಪಯೋಗಿಸಬಹುದಾ, ಯಾವ ಕಾರಣಕ್ಕೂ ಈ ಕಾಲುಬಾಯಿ ರೋಗದ ವಿರುದ್ಧ ಜೀವಂತ ಲಸಿಕೆಗಳನ್ನು ಉತ್ಪಾದನೆ ಆಗಲಿ ಉಪಯೋಗ ಮಾಡೋದಾಗ್ಲಿ ಅದು ಯಾವುದೇ ಒಂದು ದೇಶದಲ್ಲಾಗ್ಲಿ ಅದರ ಒಂದು ಕಂಡು ಬಂದಿಲ್ಲ. ಇನ್ನು ಹೆಚ್ಚುವರೆದು ಮಾಹಿತಿ ಕೇಳಬೇಕಂದ್ರೆ, ನಮ್ಮ ರೈತರಿಗೆ ನಮ್ಮ ದೇಶದಲ್ಲಿ ಈ ಪಶು ಸಂಕುಲಕ್ಕೆ ಪಶು ಸಂಖ್ಯೆಗಳಿಗೆ ಕಡಿಮೆ ಏನಿಲ್ಲ. ನಮ್ಮಲ್ಲಿ ಸುಮಾರು 535 ಮಿಲಿಯನ್ ಅಂದ್ರೆ 535 ದಶಲಕ್ಷಗಳಷ್ಟು ನಮ್ಮಲ್ಲಿ ಪ್ರಾಣಿ ಸಂಕುಲ ಇದೆ. ಇದು 2019ನೇ ಒಂದು ದನಗಣತಿ ಪ್ರಕಾರ ನೋಡಿ, ಇದರಲ್ಲಿ ಯಾವುದೇ ಒಂದು ರಾಸುಗೆ ಏನಾದರೂ ಕಾಯಿಲೆ ಬಂದಿದ್ದೆ ಆದ್ರೆ, ಅಥವಾ ಒಂದು 100 ರಾಸುಗಳಿಗೆ ಕಾಲುಬಾಯಿ ಜ್ವರವಾಗಿ ಬಂದಿದ್ರೆ, ಅದರಲ್ಲಿ 50% ರಾಸುಗಳು ಯಾವುದೇ ಲಕ್ಷಣಗಳನ್ನು ತೋರ್ಪಡಿಸಿದೆ ತನ್ನಲ್ಲಿ ಈ ರೋಗಕಾರಕ ಕ್ರಿಮಿಗಳನ್ನು ಇರಿಸಿಕೊಂಡಿರ್ತದೆ ಆ ಸುಪ್ತಾವಸ್ಥೆಯಲ್ಲಿ. ಇನ್ನು ಈ ಒಂದು ಸುಪ್ತಾವಸ್ಥೆಯಲ್ಲಿ ಇರುವಂತಹ ಹಸುಗಳು ಅಂದ್ರೆ ನಾವೇನು ಕ್ಯಾರಿಯರ್ ಅಂತ ಹೇಳ್ತೀವಿ, ಇವು ಬೇರೆ ರಾಸುಗಳ ಜೊತೆ ಸಂಪರ್ಕ ಬಂದಾಗ, ಆ ಬೇರೆ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಅವುಗಳು ಕೂಡ ಈ ರೋಗವನ್ನು ಹರಡುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಕಾಯಿಲೆಯ ನಾವು ನಿಯಂತ್ರಿಸುವುದು ಕಷ್ಟ ಸಾಧ್ಯನೇ ಅಂತ ಹೇಳ್ಬೋದು. ಇನ್ನೂ ಮೇಲಾಗಿ ಹೇಳಬೇಕು ಅಂತಂದ್ರೆ ಗೌಡ್ರೆ, ಇದೊಂದು ಸ್ಥಾನಿಕ ಕಾಯಿಲೆ. ಈಗಾಗಲೇ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಕಾಯಿಲೆ ಇರುವುದ್ರ ಬಗ್ಗೆ ನಮಗೆ ಈಗಾಗಲೇ ನಿರ್ದಿಷ್ಟವಾಗಿ ಪ್ರಕರಣಗಳು ವರದಿ ಆಗ್ತಾ ಬಂದಿದೆ ವರ್ಷಾನುವರ್ಷಗಳಲ್ಲಿ. ಅದಷ್ಟೇ ಅಲ್ಲ, ಈ ಕಾಯಿಲೆ ಒಂದು ಅಪಾಯಕಾರಿಯಾದ ಗಡಿ ಆಚೆಯಿಂದ ಬರಬಹುದಾದ ಕಾಯಿಲೆ. ಈಗ ನಾವು ನಮ್ಮ ರಾಜ್ಯವನ್ನು ಮುಕ್ತ ಮಾಡಬಹುದು, ನಮ್ಮ ಜಿಲ್ಲೆಯನ್ನು ಮುಕ್ತ ಮಾಡಬಹುದು, ಆದ್ರೆ ನಿಮ್ಮ ಬೇರೆ ರಾಜ್ಯಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಅಥವಾ ಇತರೆ ವಲಯಗಳಲ್ಲಿ ಕೂಡ ಅವರೇ ಅಷ್ಟೇ ಪರಿಣಾಮಕಾರಿಯಾಗಿ ಲಸಿಕೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡ್ರೆ ಮಾತ್ರ. ಅಂದ್ರೆ ಈಗ ಕಾಯಿಲೆ ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜಾಗದಲ್ಲಿ ಇದ್ರೂ ಕೂಡ ಈ ಕಾಯಿಲೆ ಯಾವುದೋ ಮೂಲದಿಂದ ಇದು ನಮ್ಮ ಹತ್ರ ಬಂದು ಇಲ್ಲಿ ನಮ್ಮ ಪ್ರಾಣಿಗಳಿಗೆ ಮತ್ತೆ ನಮ್ಮ ಆಜುಬಾಜು ಇರೋ ಪ್ರಾಣಿಗಳಿಗೆ ಅಂಟ್ಕೊಳ್ಳುತ್ತೆ. ಹೌದು, ಇದು ವಿಶೇಷವಾಗಿ ಒಂದು ಅಂಟು ಜಾಡ್ಯ. ಮೇಲಾಗಿ ನಮ್ಮ ಪ್ರಾಣಿಗಳು ಒಂದು ಗಡಿಯಿಂದ ಮತ್ತೊಂದು ಗಡಿಗೆ, ರಾಜ್ಯದ ಗಡಿ ಇರ್ಬೋದು, ಜಿಲ್ಲಾ ಗಡಿ ಇರ್ಬೋದು, ಆ ಒಂದು ಚಲನವಲನಗಳನ್ನ ನಾವು ನಿರ್ದಿಷ್ಟವಾಗಿ ನಿರ್ಬಂಧ ಹೇಳಲಿಕ್ಕೆ ಕಷ್ಟ ಸಾಧ್ಯ ಆಗಿರೋದ್ರಿಂದ ಯಾವುದೇ ಒಂದು ರೋಗಗ್ರಸ್ತ ಪ್ರಾಣಿಯೋ ಬೇರೆ ರಾಜ್ಯದಿಂದನೋ ಬೇರೆ ಜಿಲ್ಲೆಯಿಂದನೋ ನಮ್ಮ ಜಿಲ್ಲೆಗೆ ಬಂದಿದ್ದೆ ಆದ್ರೆ, ಅದರಲ್ಲಿ ರೋಗ ಇರೋದೇ ಆಗಿದ್ದಿದ್ರೆ ನಮ್ಮ ರಕ್ಷಣೆಗೊಂಡ ಒಳಪಟ್ಟ ಪ್ರಾಣಿಗಳಲ್ಲೂ ಕೂಡ ಈ ರೋಗ ಬರುವಂತ ಸಾಧ್ಯತೆ ಇರೋದ್ರಿಂದ ಈ ಎಲ್ಲಾ ಕಾರಣಗಳಿಂದ ಈ ಒಂದು ಕಾಲುಬಾಯಿ ಜ್ವರ ನಿಯಂತ್ರಿಸುವುದು ನಾವು ಅತ್ಯಂತ ಕಷ್ಟವಾದ ಕೆಲಸ ಅಂತಾನೆ ಹೇಳಬಹುದು. ಡಾಕ್ಟರಿಗೆ ಈ ಪ್ರಾಣಿಗಳ ಮೂಲಕನೇ ಇದು ಬರಬೇಕಾಗಿಲ್ಲ, ಇದನ್ನು ಅಂಟು ರೋಗ ಅಂತ ಹೇಳಿದ್ರಲ್ಲ, ಇದು ಈಗ ತ್ಯಾಜ್ಯ ಇರುತ್ತೆ, ಈ ಕಾಲು ಬಾಯಿಯ ಒಂದು ತ್ಯಾಜ್ಯ ಇರುತ್ತೆ, ಅದು ಯಾವುದೋ ಒಂದು ಬಟ್ಟೆಗೆ ಅಂಟ್ಕೊಳ್ಳಿರ್ಬೋದು ಅಥವಾ ಇನ್ಯಾವುದೋ ನೀರಿನಲ್ಲಿ ಇರ್ಬೋದು. ಆ ನೀರನ್ನ ಅಲ್ಲಿಂದ ನಮ್ಮ ಪ್ರದೇಶಕ್ಕೆ ಅದೇನು 1000 ಕಿಲೋಮೀಟರ್ ದೂರದಿಂದನೂ ಇಲ್ಲಿ ಬರ್ಬೋದು, ಯಾವುದೇ ಮೂಲದಿಂದ ಬರ್ಬೋದು, ವಿಮಾನ ಮೇಲಿಂದ ಬರ್ಬೋದು, ರೈಲಿಂದ ಬರ್ಬೋದು, ಬಸ್ಸಿಂದ ಬರ್ಬೋದು, ಅಥವಾ ಯಾವುದು ನಡ್ಕೊಂಡು ಯಾರು ಪ್ರಾಣಿ ಮೂಲಕನೋ ಮನುಷ್ಯರ ಮೂಲಕನೋ ಬಟ್ಟೆ ಇಲ್ಲೋ ಅದು ಇಲ್ಲಿ ಬಂದು ಇಲ್ಲಿ ಬಿದ್ದು ಇಲ್ಲಿ ಮತ್ತೆ ಅದು ಉಲ್ಬಣ ಆಗ್ಬೋದಲ್ಲ. ಹೌದು, ಅಗತ್ಯವಾಗಿ ನೀವು ಹೇಳಿದ್ದೆಲ್ಲ ಅಂಶಗಳು ಇದಕ್ಕೆ ನಮ್ಮ ಕಾಲುಬಾಯಿ ರೋಗ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ನಾನು ಈ ಮೊದಲೇ ಹೇಳದಾಗೆ ರೋಗಗ್ರಸ್ತ ಪ್ರಾಣಿಯಿಂದ ಹೊರಹಾಕಲ್ಪಟ್ಟ ವೈರಾಣುಗಳು ಅಂತ ಏನ್ ಹೇಳ್ತೀವಿ ನಾವು, ಕನಿಷ್ಠ ಅಂತಂದ್ರೆ 2 ವಾರಗಳ ಕಾಲ ಈ ವಾತಾವರಣದಲ್ಲಿ ಬದುಕುಳಿತವೆ. ಈ ಚಳಿಗಾಲ ಅಥವಾ ಮಳೆಗಾಲ ಆದ್ರಂತೂ ಈ ವೈರಾಣುಗಳಿಗೆ ರಕ್ಷಣೆ ಅಂತಾನೆ ಹೇಳ್ಬೋದು ನಾವು. ಮುಂದುವರೆದು ಹೇಳಬೇಕಂದ್ರೆ ಈ ಪ್ರಾಣಿಗಳನ್ನ ಸಲಹುವಂತ ರೈತರ ಆಗ್ಬೋದು, ಪರಿಚಾರಕರಾಗ್ಬೋದು ಅಥವಾ ಪಶುವೈದ್ಯರೇ ಆಗ್ಬೋದು, ಒಮ್ಮೆ ಈ ಕಾಯಿಲೆ ಇರುವಂತ ಹಸುವನ್ನು ನಾವು ಉಪಚಾರ ಮಾಡಿದ ನಂತರ ಅವರ ಬಟ್ಟೆ ಆಗ್ಬೋದು, ಅವ್ರು ಹಾಕೊಂಡಿರೋ ಒಂದು ಪಾದರಕ್ಷೆ ಆಗ್ಬೋದು, ಇಲ್ಲ ಅದಕ್ಕಿಂತ ಉಪಯೋಗಿಸಿರುವ ಸಿರಿಂಜ್ ಅಥವಾ ಯಾವುದೇ ಒಂದು ಆಹಾರ ನೀರುಣಿಕೆಗಳಾಗ್ಬೋದು, ಎಲ್ಲವೂ ಕಲುಷಿತ ಆಗ್ತವೆ. ಆದ್ದರಿಂದ ನಮ್ಮ ಯಾವುದೇ ಒಂದು ಗ್ರಾಮದಲ್ಲಿ ಕಾಯಿಲೆ ಬಂದಿದೆ ಅನ್ನೋದೊಂದು ಖಾತ್ರಿ ಆಗಿದ ಕೂಡಲೇ ಗ್ರಾಮದಲ್ಲಿ ನಾವು ಈ ಅಂಟು ಜಾಡ್ಯ ನಿವಾರಕವನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಇನ್ನೊಂದು ಡಾಕ್ಟ್ರೆ, ಈಗ ರೋಗ ಇರ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಯಾರೋ ಒಬ್ರು ಅದೇ ಮನೆಯವರೇ ಇರ್ಬೋದು, ಬೇರೆ ಕಡೆಯಿಂದ ಒಂದು ಆಕಳನ್ನೋ ಎಮ್ಮೆನೋ ಕೋಣನೋ ಅವಶ್ಯಕತೆ ಇರುತ್ತೆ ತೊಗೊಂಡ್ಬಿಡ್ತಾರೆ. ಇದು ಇತ್ತೀಚೆಗೆ ಕಂಡು 200-300 ಕಿಲೋಮೀಟರ್ ಇಂದ ತೊಗೊಂಡ್ಬಂದು ಮನೆಯಲ್ಲಿ ಇರೋಂತ ಪ್ರಾಣಿಗಳು ಕೋಣನ ಜೊತೆಗೋ ಎಮ್ಮೆ ಜೊತೆ ಅದ್ರ ಜೊತೆ ಸೇರಿಸ್ಬಿಡ್ತಾರೆ. ಅಲ್ಲ, ಇದು 200-300 ಕಿಲೋಮೀಟರ್ ದಿಂದ ದೂರದಿಂದ ತಗೊಂಬರೋ ಅಗತ್ಯತೆನೇ ಇಲ್ಲ. ಈಗಾಗಲೇ ನಮ್ಮ ಜಾನುವಾರು ಸಂತೆಗಳಾಗ್ಬೋದು, ಜಾನುವಾರಿಂದ ಜಾತ್ರೆಗಳಾಗ್ಬೋದು, ಯಾವುದೇ ಒಂದು ರೋಗಗ್ರಸ್ತ ಪ್ರಾಣಿಯು ಆ ಜಾತ್ರೆ ಅಥವಾ ಸಂತೆ ಅಲ್ಲಿ ಆರಾಮೇ ಇರ್ತದ ಆ ಪ್ರಾಣಿ, ಅದರಿಂದ ಸಂಪರ್ಕ ಒಂದ ಮನುಷ್ಯನೇ ಆಗ್ಬೋದು. ಆ ಪ್ರಾಣಿ ಅಲ್ಲಿಂದ ಇಲ್ಲಿ ಬರೋ ತನಕ ಅದು ನಿತ್ರಾಣ ಆಗಿರ್ತದೆ, ಅದಕ್ಕೆ ಆಯಾಸ ಆಗಿರ್ತದೆ. ಆ ಆಯಾಸ ಅದು ತಾವು ಹೇಳ್ದಂಗೆ ಅದ್ರಲ್ಲಿ ಒಳಗಡೆ ಅದು ಶಕ್ತಿಯುತ ಆಗಿರಲ್ಲ ಪ್ರಾಣಿ. ಅದು ಇದೆ ಏನಾಗುತ್ತಂದ್ರೆ ತಾವು ಹೇಳಿದಾಗೆ ಒಳಗಡೆ ಇರಂತ ಸೂಕ್ಷ್ಮಾಣು ಜೀವಿಗಳು ಸ್ಫೋಟಗೊಳ್ತವೆ ಸುಪ್ತಾವಸ್ಥೆಯಲ್ಲಿ ಇದ್ದು ಹೊರ ಹಾಕಲ್ಪಟ್ಟಾಗ. ಸೊ ನಾವು ಜೈವಿಕ ನಿಯಂತ್ರಣದ ಪರಿಪಾಲನೆ ಮತ್ತು ಒಂದು ಗ್ರಾಮದ ಶುದ್ಧೀಕರಣ ನೈರ್ಮಲ್ಯೀಕರಣ ನಾವೇನು ಅಂಟು ಜಾಡ್ಯ ನಿವಾರಕಗಳಂತ ಏನು ಹೇಳ್ತೀವಿ, ಈಗ ನಮ್ಮಲ್ಲಿ ಉಪಯೋಗಿಸಬಹುದಾದಂತ ಒಂದು ಬಟ್ಟೆ ಸೋಡಾ ಆಗ್ಬೋದು, ಬಟ್ಟೆ ಸೋಡಾ ದ್ರಾವಣವನ್ನು 40% ಆಗ್ಬೋದು ಅಥವಾ ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಹೇಳ್ತೀವಿ, ಇದನ್ನ ಉಚಿತವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕರ್ನಾಟಕ ಹಾಲು ಮಹಾಮಂಡಳಿ ಆಗ್ಬೋದು ಅಥವಾ ನಮ್ಮ ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆಯ ನಮ್ಮ ವೃತ್ತಿನಿರತ ಪಶುವೈದ್ಯರಾಗ್ಬೋದು, ಇದರ ಸಲಹೆ ಮೇರೆಗೆ ಪ್ರತಿ ಗ್ರಾಮದಲ್ಲಿ ಅಥವಾ ಗ್ರಾಮದ ಪ್ರತಿಯೊಂದು ಓಣಿಯಲ್ಲಿ ಈ ರೋಗ ಅಲ್ಲಿರುವ ಅಂಟುಜಾಡ್ಯವನ್ನು ಸಿಂಪಡಣೆ ಮಾಡಿದ್ದೆ ಆದ್ರೆ ಮಾತ್ರ ಈ ಒಂದು ಅಂಟುಜಾಡ್ಯ ಕಾಯಿಲೆವನ್ನು ನಾವು ನಿಯಂತ್ರಣೆಗೆ ಅಥವಾ ತಹಬದಿಗೆ ತರಬಹುದಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಿಂದ ತಂದು ಪ್ರಾಣಿನ ತಮ್ಮನೆಯಲ್ಲಿರೋ ಒಂದು ಆರೋಗ್ಯಯುತ ಪ್ರಾಣಿಗಳ ಜೊತೆ ನೀವು ತಕ್ಷಣ ನೀವು ಸೇರಿಸಬಾರದು. ಇತ್ತೀಚೆಗೆ ಕಂಡು ಬರುವಂತಿರುವ ರೋಗೋದ್ರೇಕಗಳು ಅನೇಕ ಬಾರಿ ಆಗ್ತಾರೆ. ಏನಪ್ಪಾ ಅಂತಂದ್ರೆ ರೈತ ಯಾವುದೇ ಒಂದು ಹಸು ಅಥವಾ ಒಂದು ಕುರಿ ಅಥವಾ ಎಮ್ಮೆಯನ್ನೋ ಅವನ ಹತ್ತಿರದ ಜಾತ್ರೆನೋ ಅಥವಾ ಅವನು ಮಾರಾಟಗಾರನೇ ಆಗಿರ್ತಾನೆ, ರೈತನು ಇರ್ಬೋದು ಅವನು ಮಾರಾಟಗಾರನೂ ಆಗಿರ್ತಾನೆ. ಒಂದ್ ಎರಡು ದಿವಸದ ಮಟ್ಟಿಗೆ ಅವನು ತನ್ನ ಮನೆಯಲ್ಲಿರೋ ಆಕಳ ಜೊತೆ ಕೊಂಡ್ಕೊಂಡ್ಬಂದಿರೋ ಹಸುವನ್ನು ಇಡಿಸಿದ್ದೆ ಆಗಿದ್ರೆ ಅದರಲ್ಲಿರುವಂತ ಒಂದು ರೋಗ ಬೇರೆ ಎಲ್ಲ ಪ್ರಾಣಿಗಳಿಗೆ ಅದರಲ್ಲಿ ರೋಗ ಬಂದೇ ಬರುತ್ತೆ. ಯಾಕಂದ್ರೆ ಈಗ ನಾವೇ ನೋಡಿ, ಈಗ ಒಂದು ಇವತ್ತೇ ಸಾಯಂಕಾಲ ನಾವು ಯಾವ್ದೋ ಬಸ್ ಹತ್ತಿದ್ವಿ, ನಾಳೆ ಯಾವ್ದೋ ಒಂದು ಊರಲ್ಲಿ ಇಳಿದ್ವಿ, ನಮಗೆ ಎಷ್ಟು ಆಯಾಸ ಆಗಿರಲ್ಲ, ನಮಗೆ ಒಂದ್ ಎರಡು ಮೂರು ದಿನ ರೆಸ್ಟ್ ಬೇಕಾಗುತ್ತೆ. ಯಾವುದೇ ಒಂದು ಪ್ರಯಾಣ ಅಥವಾ ಯಾವುದೇ ಒಂದು ಜಾತ್ರೆ ಇಲ್ಲವೇ ಮತ್ತೊಂದು ಕಡೆಗೆ ಪ್ರಾಣಿಗಳನ್ನ ಹೋಗಿ ಬಂದಾಗ ವಾತಾವರಣದ ಬಿಸಿಲಿಗೆ ಆಗ್ಬೋದು ಅಥವಾ ಅತಿಯಾದ ಒಂದು ಚಳಿಗೆ ಒಗ್ದಾಗ ಅಲ್ಲಿ ಒಂದು ಒತ್ತಡ ಅನ್ನೋಂತ ಒಂದು ಅಲ್ಲಿ ಸೃಷ್ಟಿಯಾಗಿ ಈ ಸುಪ್ತಾವಸ್ಥೆಯಲ್ಲಿ ಇದ್ದ ಪ್ರಾಣಿಗಳು ಅವು ರೋಗಕ್ಕೆ ತುತ್ತಾಗೋದು ನಿಜ. ನಾವಂತೂ ಹೇಗೋ ಮಾಡಿ ನಾವು ನಿಯಂತ್ರಣ ಮಾಡ್ಕೋತೇವೆ, ನಾವು ಮಾನವರು, ನಮ್ಗೆ ಗೊತ್ತಿದೆ. ಹೌದು ಹೌದು. ಆದ್ರೆ ಆ ಪ್ರಾಣಿಗಳಿಗೆ ಅದು ಏನು ಗೊತ್ತಾಗಲ್ಲ. ಇದೇ ಒಂದು ವಿಚಾರದ ಸಿಕ್ಕೊಂಡು ನಾವು ಲಸಿಕೆ ಹಾಕಕ್ಕೆ ಒಂದು ಹಳ್ಳಿಗೆ ಹೋದಾಗ ಎಲ್ಲಾ ಪ್ರಾಣಿಗಳನ್ನು ಲಸಿಕೆಗೆ ಒಳಪಡಿಸಿದ್ದೇ ಆಗಿದ್ರೆ ನಮ್ಮೂರಲ್ಲಷ್ಟೇ ನಾವು ರೋಗವನ್ನು ನಿರ್ಮೂಲನೆ ಮಾಡೋದಲ್ಲದೆ ನಮ್ಮ ರಾಜ್ಯದಲ್ಲೂ ಮಾಡಬೇಕು, ನಮ್ಮ ದೇಶದಲ್ಲೇ ಮಾಡಬೇಕು ಅಂತ ಒಂದು ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಉದ್ದೇಶನೇ ಇದಾಗಿದೆ ಗೌಡ್ರೆ. ಡಾಕ್ಟರ್ ವೀರೇಗೌಡರೇ, ಈಗ ಈ ಒಂದು ಕಾಲುಬಾಯಿ ಬೇನೆನ ನಾವು ಹತೋಟಿಯಲ್ಲಿ ಇಟ್ಕೊಂಡಿದ್ದೇವೆ ಹೆಂಗೆ? ಹೌದು, ನಾನು ಈಗಾಗಲೇ ಹೇಳ್ದಂಗೆ ಈ ಹತೋಟಿ ಮಾಡಲಿಕ್ಕೆ ಇಷ್ಟೆಲ್ಲ ಕಷ್ಟ ಸಾಧ್ಯತೆಗಳು ಇದ್ರೂ ಕೂಡ ನಾವು ಈ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಟಿದ್ದೀವಿ ಅಂತ ಹೇಳಬೇಕು. ಏನಪ್ಪಾ ಅಂತಂದ್ರೆ ನಮ್ಮ ದೃಢ ಸಂಕಲ್ಪದಿಂದಾಗಿ ಈ ಕಾಯಿಲೆಯನ್ನು ನಾವು ಬಹುತೇಕವಾಗಿ ನಿಯಂತ್ರಣಕ್ಕೆ ಮಾಡಿದ್ದೀವಿ. ಇದಕ್ಕೆ ಸಾಕಷ್ಟು ಒಳ್ಳೊಳ್ಳೆ ನಮಗೆ ಅಂಶಗಳು ಇದಾವೆ, ನಮ್ಮ ರೈತರ ಬಾಂಧವರ ಜೊತೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಸರ್ಕಾರದ ಬದ್ಧತೆ ಏನಂದ್ರೆ ನುರಿತ ಮಾನವ ಸಂಪನ್ಮೂಲ ಇರ್ಬೋದು, ವ್ಯಾಕ್ಸಿನೇಟರ್ಸ್ ಇರ್ಬೋದು ಅಥವಾ ವೈದ್ಯರು ಇರ್ಬೋದು ಆಗ್ಬೋದು, ಮತ್ತು ಅನುದಾನದ ಲಭ್ಯತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಈ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಅಥವಾ ಜಾನುವಾರು ಆರೋಗ್ಯ ನಿಯಂತ್ರಣ ಯೋಜನೆಯಲ್ಲಿ ನಮಗೆ ಸಾಕಷ್ಟು ಅನುದಾನ ಕೊಡ್ತಾ ಇರೋದ್ರಿಂದ ನಾವು ಲಸಿಕೆಗಳನ್ನು ಖರೀದಿ ಮಾಡಿ ಎಲ್ಲಾ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆ ಕೊಡ್ತಾ ಇದ್ದೀವಿ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಈ ಕಾಯಿಲೆ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಮಾಡಿ ಈ ಕಾಯಿಲೆಯ ವ್ಯಾಪ್ತಿ ಏನು, ಇದು ಹರಡುವಿಕೆಯ ವಿಧಾನ ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ವಿಜ್ಞಾನಿಗಳಿಗೆ ಇರ್ಬೋದು, ನಮ್ಮ ಬೋಧಕರಿಗೆ ಇರ್ಬೋದು, ಇಲ್ಲ ನಮ್ಮ ಡಾಕ್ಟರ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಇನ್ನು ಮೂರನೇದು ಹೇಳಪ್ಪ ಅಂತಂದ್ರೆ ದೇಶಾದ್ಯಂತ ನಾವು ಈಗಾಗಲೇ ಅತ್ಯಾಧುನಿಕವಾದ ಒಂದು ರೋಗ ನಿರ್ಣಾಯಕ ಪ್ರಯೋಗಾಲಯಗಳನ್ನು ನಾವು ಪ್ರತಿ ರಾಜ್ಯದಲ್ಲೂ ಕೂಡ ನಾವು ಸ್ಥಾಪನೆ ಮಾಡಿ ಯಾವುದೇ ರಾಜ್ಯದ ಮೂಲೆಯಲ್ಲಿ ರೋಗ ಕಂಡು ಬಂದ ಕೂಡಲೇ ಆ ರೋಗ ಇದೆಯೇ ಇಲ್ಲ ಅಂತ ಖಾತ್ರಿಪಡಿಸಿಕೊಂಡು ನಾವು ಈಗ ಆ ಕೂಡಲೇ ನಾವು ಸನ್ನದ್ಧರಾಗ್ತಾ ಇದ್ದೀವಿ. ಇನ್ನು ಮುಂದುವರೆದು ನಮ್ಮಲ್ಲಿ ಪರಿಣಾಮಕಾರಿ ಲಸಿಕೆಗಳ ಲಭ್ಯತೆ ಇದೆ, ಅವುಗಳ ದಾಸ್ತಾನು ಮಾಡೋಕ್ಕೆ ಶೀತಲೆ ಕೊಂಡಲಿ ರೆಫ್ರಿಜರೇಟರ್ಸ್ ಇದೆ, ಮತ್ತು ಅವುಗಳ ಸಾಗಾಣಿಕೆ ಕೂಡ ಉತ್ತಮ ವ್ಯವಸ್ಥೆ ಇದೆ. ಇನ್ನು ಮುಂದುವರೆದು ಹೇಳೋದಾದ್ರೆ ಈ ಜಾನುವಾರು ಆರೋಗ್ಯ ನಿಯಮಗಳು ಏನು ಭಾರತ ಸರ್ಕಾರ ಒಂದು ನಿರ್ಬಂಧಗಳನ್ನು ಹೇರಿದೆ ಅದು ನಮ್ಮ ರಾಜ್ಯ ಸರ್ಕಾರ ಕೂಡ ಅದನ್ನು ಚಾಚೂ ತಪ್ಪದೆ ನಾವು ಮಾಡ್ತಾ ಇದ್ದೀವಿ. ಹಾಗೂ ಈ ರೋಗ ನಿಯಂತ್ರಣ ಕ್ರಮಗಳನ್ನು ಯೋಜಿತ ಕಾರ್ಯಕ್ರಮಗಾಗಿ ನಾವು ಪ್ಲಾನ್ಡ್ ಆಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ರೂ ನಮ್ಮ ರೈತ ಬಾಂಧವರು ಯಾವುದೇ ಒಂದು ರೋಗ ನಿಯಂತ್ರಣ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು 4 ತಿಂಗಳ ಮೇಲ್ಪಟ್ಟ ಎಲ್ಲಾ ಒಂದು ಕರುಗಳಿಗೆ ಈ ಲಸಿಕೆ ಹಾಕುವ ಮುನ್ನ 1 ಅಥವಾ 2 ವಾರಗಳ ಮುನ್ನ ಅವಕ್ಕೆ ಒಂದು ಜಂತು ನಿವಾರಕ ಔಷಧಿ ಕೊಡಿಸಿರಬೇಕು. ಅದಲ್ಲದೆ ಸಾಧ್ಯವಾದರೆ ಅದಕ್ಕೊಂದು ಲವಣ ಮಿಶ್ರಣಗಳನ್ನು ಕೊಡಿಸಿರಬೇಕು, ಮತ್ತು ಈ ಕಾಯಿಲೆ ಬಂದಿರೋ ಒಂದು ರಾಸುಗಳನ್ನ ಬಿಟ್ಟು 1-3 ತಿಂಗಳ ಮೇಲ್ಪಟ್ಟ ಎಲ್ಲಾ ಒಂದು ಕರುಗಳಿಗಾಗ್ಬೋದು, ಗರ್ಭಾವಸ್ಥೆಯಲ್ಲಿರೋ ಹಸುಗಳಿಗೂ ಆಗ್ಬೋದು ಈ ರೋಗದ ಲಸಿಕೆಯನ್ನು ಕೊಡಬೇಕಾಗುತ್ತೆ. ಯಾವುದೇ ಒಂದು ನೆಪ ಒಡ್ಡಿ ಅದರಿಂದ ನಮ್ಗೆ ಹಾಲು ಕಡಿಮೆ ಆಯಿತು, ಊತ ಬಂತಂತನೋ ಅಥವಾ ಜ್ವರ ಬಂತಂತನೋ ಅಥವಾ ಕೆಲಸಕ್ಕೆ ಇವತ್ತು ಕಟ್ಟಲಿಕ್ಕೆ ಆಗಲ್ಲ ಅಂತ ಒಂದು ಯಾವುದೋ ಒಂದು ನೆಪ ಒಡ್ಡಿ ರೈತರು ಯಾವುದೇ ರೀತಿಯಲ್ಲಿ ಲಸಿಕೆ ಸ್ವೀಕಾರ ಮಾಡೋದನ್ನ ದಯಮಾಡಿ ನಿರಾಕರಿಸಬಾರದು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಈ ಕಾಯಿಲೆ ನಿರ್ದಿಷ್ಟಕರವಾದ ಒಂದು ಯಾವುದೋ ಒಂದು ಚಿಕಿತ್ಸೆ ಇಲ್ಲ, ಮುಂಜಾಗ್ರತೆಯೇ ಇದಕ್ಕೆ ಒಂದು ಮದ್ದು. ಚಿಕಿತ್ಸೆಗಿಂತ ಮುಂಜಾಗ್ರತೆಯೇ ಮೇಲು ಅನ್ನೋ ಒಂದು ನಾಣ್ಣುಡಿ ಏನಿದೆ ಅದು ಈ ನಮ್ಮ ಕಾಲುಬಾಯಿ ಜ್ವರ ರೋಗಕ್ಕೆ ಸಂಪೂರ್ಣವಾಗಿ ಒಪ್ತದೆ ಅಂತೇಳಿ ನಮ್ಮೆಲ್ಲ ರೈತ ಬಾಂಧವರಿಗೆ ಇದೇ ತಿಂಗಳ 23ನೇ ತಾರೀಕು ರಾಜ್ಯಾದ್ಯಂತ ನಡೆಯುವ ಲಸಿಕಾ ಅಭಿಯಾನದಲ್ಲಿ ಭಾಗವಹಿಸಿ 100%ರಷ್ಟು ನೀವು ಬನ್ನಿ, ನಿಮ್ಮೂರನ್ನ ಕರ್ಕೊಂಬನ್ನಿ, ನಿಮ್ಮಲ್ಲಿರುವ ಎಲ್ಲಾ ಜಾನುವಾರುಗಳಿಗೂ ಲಸಿಕೆಯನ್ನು ಹಾಕಿಸಿ ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ಕಾಲುಬಾಯಿ ಜ್ವರ ರೋಗದ ಮುಕ್ತವನ್ನಾಗಿ ಮಾಡಿ ಅಂತ ಹೇಳಿ ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ. ಇದೇ ತಿಂಗಳ 23ರಂದು ನಡೀತಾ ಇದೆ. 23ರಿಂದ ಮುಂದಿನ ತಿಂಗಳ 22ರವರೆಗೂ 30 ದಿನಗಳ ಕಾಲ ಏಕಕಾಲದಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಈ ಕಾಲುಬಾಯಿ ಜ್ವರ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ನಾವು ಬಂದು ಕೊಡ್ತಾ ಇದ್ದೀವಿ. ರೈತರು ಇದನ್ನ ದಯಮಾಡಿ ಮನಗಾಡಬೇಕು. ಮಾಡಬೇಕಾಗುತ್ತೆ. ಧನ್ಯವಾದಗಳು ಡಾಕ್ಟರ್ ವೀರೇಗೌಡ ಅವರೇ. ಕೇಳುಗರೆ, ತಾವು ಕೂಡ ಡಾಕ್ಟರ್ ವೀರೇಗೌಡ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಸಂಪರ್ಕ ಮಾಡಬೇಕಂದ್ರೆ ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9980914554. ಇನ್ನೊಮ್ಮೆ ಕೇಳಿ, 9980914554. ಇಲ್ಲಿವರೆಗೆ ಕಾಲು ಬಾಯಿ ಬೇನೆ ರೋಗದ ಕುರಿತು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಕ್ಕೆ ಡಾಕ್ಟರ್ ವೀರೇಗೌಡ ಅವರೇ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೊಡ್ರಿ. ಓಡಿದೆ ಗುರುಪಾದವ ನಾನೇ, ಆಡಿದೆ ನೀ ಬಾವಾ. ಬಾವಾ ಕೋಡೆ ದೇ ಗುರು ಪಾದವಾ. ಮಾಡಿದೆ ಮನಸ್ಸಿಗೆ ಪರಮಳು ಜಗದೊಳು ನೀನೆ ನಿಜವಾಯೇ ನಾನೇ ನನ್ನನ್ನು ನೋಡುತ್ತ ಕೊಡುತ್ತ ಕಳಮಳಗಳು ಪೋಗಿ ಜಾಗ್ರದಲ್ಲಿ ಜಾಗ್ರನಾಗಿ ಗುರುವಿನ ಕ್ರಿಯ ಒಂದ ಚಿಕ್ಕದಿಂದ ದಾಟಿಸುವನು ಪವದ ಶರದಿಯ ದೃಷ್ಟಿಯೊಳಗೆ ಗೋರೋ ಮಹಾ ಲಿಂಗರಂಗಾ ತಲೆಗಾ